ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲವಿ ಗ್ರಾಮದ ಜಿ ಮಹೇಶ್ ಅವರೊಂದಿಗೆ ಸಂದರ್ಶನ ಕೇಳಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದ ರೈತರಾಗಿರ್ತಕ್ಕಂಥ ಮಹೇಶ್ ಜಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ನಮಸ್ತೆ ಸರ್. ಮಹೇಶ್ ಜಿ, ಜಿ ಅಂದರೆ? ಜಿ ಅಂದರೆ ಗಡ್ಡದ ಸರ್. ಗಡ್ಡದ್ದು, ಗಡ್ಡದ್ದು ಇದು ಅಡ್ಡೆ ಸರ. ಅಡ್ಡೆ ಸರ್. ಗಡ್ಡದ್ದು ಅಂದರೆ ಏನು, ಅದಕ್ಕೇನಾದರೂ ಒಂದು ಅರ್ಥ ಇರ್ತದೆ? ಅರ್ಥ ಗೊತ್ತಿಲ್ಲ ಸರ್, ಅದು ಹಿರಿಯರು ಇಟ್ಕೊಂತ ಬಂದಿದ್ರೆ ಗಡ್ಡದ ಅಂತಂದು. ಹ್ಞೂ, ಅದು ಮನೆತನದ ಹೆಸರ? ಮನೆತನ ಹೆಸರು. ಈ ಗಡ್ಡದವ್ರ ಮನೆ ಯಾವುದು ಅಂದರೆ ಅಲ್ಲಿ ತೋರಿಸ್ಬಿಡ್ತಾರೆ. ಹೌದು ಸರ್. ಅದು ಹಿಂದೆ ಯಾರಾದರೂ ಗಡ್ಡ ಸ್ಪೆಷಲ್ ಆಗಿ ಬೆಳೆಸಿದ್ರೆ? ಇಲ್ಲ ಸರ್, ಆ ರೀತಿ ಏನಿಲ್ಲ ಸರ್. ಅಲ್ಲ, ಈ ಅಡ್ಡೆಸರು ತುಂಬ ಕಡೆಗಿದೆ ನಾನು ಕೇಳಿದ ಹಾಗೆ. ನಮ್ಮ ಸ್ನೇಹಿತರೊಬ್ಬರು ಇದ್ರು, ಅವರು ಗಡ್ಡದವ್ರೆ, ಉಜರಿತ ಮೇಷ್ಟ್ರ ಅಂತ ಇದ್ರು, ಅವರು ಗಡ್ಡದ್ದು ರೈತರದ್ದು ಇದೆ. ಆ ರೀತಿಯನ್ನ ಇಲ್ಲ ಸರ್. ಇದು ಅಡ್ಡೆಸರು ಎಷ್ಟನೇ ತಲೆಮಾರಿನಿಂದ ಬಂದಿದೆ? ಇವರು ಅಜ್ಜಮ್ಮನ ಇದರಲ್ಲಿಂದ ಬಂದಿದೆ ಸರ್. ಅಲ್ಲ, ಈಗ ನಿಮ್ಮ ಕುಟುಂಬ ಕೃಷಿಯನ್ನೇ ಅವಲಂಬಿಸ್ಕೊಂಡಿದೆಯಾ? ಹೌದು ಸರ್. ಏನೇನು ಬೆಳಿತೀರಿ? ನಾವು ಮೆಕ್ಕೆಜೋಳ ಸರ್, ಕಡ್ಲೆ, ಶೇಂಗಾ, ಕುಂಬಳ ಬೆಳಕೈತೀವಿ ಸರ್. ಕುಂಬಳ? ಕುಂಬಳ ಸರ್, ಊಟ ಮಾಡೋದು ಕುಂಬಳ ಸರ್. ಮೊದಲು ಬೆಳೀತಾ ಇರಲಿಲ್ಲ, ಈ ಸರಿ ನಾನು ಬೆಳಕೈತೀನಿ ಸರ್. ಕಮರ್ಷಿಯಲ್ ಕ್ರಾಪ್ ಆಗಿ ತೊಗೊಂಡಿದ್ದೀರಾ? ಕಮರ್ಷಿಯಲ್ ಕ್ರಾಪ್. ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ದೀರಾ? 3 ಎಕರೆ 29 ಸೆಂಟ್ಸ್. ಯಾಕೆ ಇದನ್ನು ಬೆಳಿಬೇಕು ಅಂತ ನೀವು ನಿರ್ಧಾರ ಮಾಡಿದ್ರಿ? ನಾವು ಇದರಿಂದ ಅದಕ್ಕೆ ಒಳ್ಳೆ ಚೆನ್ನಾಗೈತೆ ಸರ್. ಕೆಜಿಗೆ 8 ರೂಪಾಯಿ ಸಿಕ್ಕರೆ ಸೆಟ್ಗೆ ಒಳ್ಳೆ ಲಾಭ ಐತೆ ಸರ್. 1 ಎಕರೆಗೆ ಅದು 10 ಟನ್ ಬರುತ್ತೆ ಸರ್. 10 ಟನ್ ಬರುತ್ತೆ? 10 ಟನ್ ಬರುತ್ತೆ. ತೂಕ ಇರ್ತದೆ? ತೂಕ ಇರ್ತದೆ ಸರ್. ನೀರಿನಂಶ ಜಾಸ್ತಿ ಇರ್ತದೆ? ನೀರಿನಂಶ ಜಾಸ್ತಿ ಇರತ್ತೆ ಸರ್. 1 ಕಾಯಿಂದ 4 ಕೆಜಿಯಿಂದ 5 ಕೆಜಿ ಬರುತ್ತೆ ಸರ್. ನಾವು ಇನ್ನೂ ಹೆಚ್ಚಿನ ಪ್ರಮಾಣದಾಗ ಸತು ಮಾಡಿದ್ರೆ ಅಂದರೆ 8 ಕೆಜಿ ಮಟ್ಟ ಬರುತ್ತೆ ಸರ್. ಕುಂಬಳ ಅಂದ್ರೆ ಊಟದ ಕುಂಬಳ? ನೀವು ಹೇಳೋದು ಕುಂಬಳ ಸರ್, ದುಂಡು ಕುಂಬಳ ಸರ್. ದುಂಡು ಕುಂಬಳ? ದುಂಡು ಕುಂಬಳ ಸರ್. ದೇವಸ್ಥಾನ ಇನ್ನು ಹೋಯ್ತೀವಲ್ಲ ಸರ್. ಅಂಥದ್ದು ನೀವು ಹೇಳೋದು ಅಂತ ಊಟಕ್ಕೆ ಬೆಳೆಸ್ತಾರೆ? ಅದನ್ನು ಊಟಕ್ಕೆ ಬೆಳೆಸ್ತಾರೆ ಸರ್. ಅಲ್ಲ, ನಮ್ಮಲ್ಲಿ ಆಲ್ ಕುಂಬಳ ಬೆಳೆಸೋದು ಜಾಸ್ತಿ? ಇಲ್ಲ ಸರ್, ಇದು ದುಂಡು ಕುಂಬಳ ಸರ್. ಈ ಪೂಜೆಗೆ, ಪೂಜೆಗೆ ದಸರಾದಲ್ಲಿ ಮೂಮೆಂಟ್ನ ಇಲ್ಲಿ ತಗೊಂಡೋಗ್ತಾರಲ್ಲ ಸರ್. ಅದೇ ಸರ್. ಊಟಕ್ಕೆ ಬಳಸೋದು ಅಪರೂಪ ಅದು? ಹೌದು ಸರ್. ನೀವು ಬಳಸ್ತೀರಾ ಊಟಕ್ಕೆ? ನಾವು ಬೆಳೆಸಿಲ್ಲ ಸರ್. ಈ ಸರಿ ಏನಾರ ಊಟ ಮಾಡೋಣ ಸರ್. ಇದು ಈಗ ನೀವು ಈಗ ಬೆಳಿಲಿಕ್ಕೆ ಶುರು ಮಾಡಿದ್ರಿ? ಈಗ ಸ್ಟಾರ್ಟ್ ಮಾಡಿದ್ರಿ. ಇದನ್ನ ಬೆಳಿಬೇಕು ಅನ್ನೋದಕ್ಕೆ ಏನು ಪ್ರೇರಣೆ ನಿಮಗೆ? ನಮ್ಮದು ಪ್ರೇರಣೆ ಇದರಿಂದ ಒಳ್ಳೆ ಲಾಭ ಐತೆ ಸರ್. ಅದ್ರ ಇಸಿಗೆ ನಾವು ಇದು ಮಾಡೋದು. ಒಬ್ಬ ರೈತರು ಏನಾದರೂ ಬೆಳಿಬೇಕು ಅನ್ನೋದಾದರೆ ಒಂದು ತಿಳುವಳಿಕೆ ಬೇಕು. ಅದನ್ನ ನೋಡಿರ್ಬೇಕು, ಬೆಳೆದಿರೋರ್ನ ಕಂಡಿರ್ಬೇಕು, ಇದನ್ನೆಲ್ಲ ಮಾಡಿದ್ರ ನೀವು? ಎಲ್ಲೆಲ್ಲ ಹೋಗಿ? ನಮ್ಮ ಫ್ರೆಂಡ್ ಒಟಮಳ್ಳಿ ಅಂತ ವೀರೇಶ್ ಅದನ್ ಸರ್, ಅವನ್ನೆಲ್ಲ ನೋಡ್ಕೊಂಬಂದ್ ಸರ್, ತೋಟದಾಗ ಹೋಗಿ ನೋಡ್ಕೊಂಬಂದ್ಮೇಲೆ ಅವನ್ನ ನೋಡಿ ಸರ್, ಒಂದು ಕಾಲು ಎಕರೆಗೆ 14 ಟನ್ ಬೆಳೆದ ಸರ್, ಬೆಳೆದಾನ. ಒಂದು ಎಕರೆಗೆ ಕನಿಷ್ಠ 1-4 ಚೀಲ ಗೊಬ್ಬರ ಹೋಗ ಸರ್, ಗೊಬ್ಬರ ಹೋದ್ಮೇಲೆ ಆಮೇಲೆ 4-5 ಸಲ ಸ್ಪ್ರೇ ಮಾಡ್ಬೇಕು ಸರ್. ಅಲ್ಲ, ಎಷ್ಟು ಆದಾಯ ಬಂತು ಈಗ? ಒಳ್ಳೆ ಅವನು 40,000 ರೂಪಾಯಿ ಖರ್ಚು ಮಾಡ್ಯಾನ ಸರ್, 140,000 ಕಾಯ ಸರ್, 100,000 ರೂಪಾಯಿ ಲಾಭ ಉಳಿತು ಸರ್. ಎಷ್ಟು ಅವಧಿ ಒಳಗಡೆಗೆ ಇದನ್ನೆಲ್ಲ ಅವ್ರು ಕಟಾವು ಮಾಡಿ ಕಳಿಸಿದ್ರು? ಎಷ್ಟು ತಿಂಗಳಾಯ್ತು ಅಂತ ನಾನು? ಇದು ಏಪ್ರಿಲ್ಗೆ ಹಾಕಿ ಸರ್. ಜುಲೈಗೆ ಬಂದ್ಬಿಡ ಸರ್. ಜುಲೈಗೆ ಬರ್ತದೆ? ಜುಲೈ ಬರ್ತದೆ. 4 ತಿಂಗಳ ಒಳಗಡೆಗೆ? 4 ತಿಂಗಳ ಒಳಗೆ. 80 ಸರ್ ಟೈಮ್. ಒಂದು ಎಕರೆಯಲ್ಲಿ ಬೆಳೆದಿದ್ರು ಅವರು? ಒಂದು ಕಾಲು ಎಕರೆಗೆ 140,000 ರೂಪಾಯಿ ಸರ್, 10 ರೂಪಾಯಿ ರೇಟ್ ಸಿಗ ಸರ್ ಒಂದು ಕೆಜಿಗೆ. ಎಲ್ಲೆಲ್ಲಿ ಮಾರಿ ಬಂದ್ರು? ಇಲ್ಲೇ ಬರ್ತಾರೆ ಸರ್ ಮಾರ್ಕೆಟ್. ಅವರ ಖರೀದಿ ಮಾಡಿ, ಖರೀದಿದಾರ ಇಲ್ಲಿಗೆ ಬರ್ತಾರೆ? ಖರೀದಿದಾರ ಇಲ್ಲಿಗೆ ಬರ್ತಾರೆ ಸರ್. ನಾವು ರೇಟ್ ಮಾತಾಡಬೇಕು, ನಾವು ರೇಟ್ ಮಾತಾಡಿದ್ದೆ ಆಮೇಲೆ ಅವರು ಲಾರಿ ಕಳಿಸ್ತಾರೆ ಸರ್. ಲಾರಿ ಆದ್ಮೇಲೆ ಬೇಬಿಟ್ಸ್ ಕಾಟಿಗೆ ಖಾಲಿ ಗಾಡಿ ಕಳಿಸ್ತಾರೆ ಸರ್. ಖಾಲಿ ಗಾಡಿ ಕಳಿಸಿದ್ದೆ ಆಮೇಲೆ ನಾವು ತುಂಬಿದ್ದೆ ಬೇಬಿಟ್ಸ್ ತೂಕ ಮಾಡ್ತೀವಿ ಸರ್. ತೂಕ ಮಾಡಿದ್ಮೇಲೆ ಅದು ಎಷ್ಟು ಟನ್ ಆಗುತ್ತೆ ನೋಡ್ಕೊಂಡು 1 ಟನ್ನಿಗೆ 10 ರೂಪಾಯಿ ಲೆಕ್ಕ ಹಾಕಿರ. ಒಂದು ಕಾಯಿ ಎಷ್ಟು ತೂಕ ಬರುತ್ತದೆ? 4-5 ಕೆಜಿ ಬರುತ್ತೆ. 5 ಕೆಜಿ ಬರುತ್ತೆ. ಈಗ ನೀವು ಅದನ್ನು ಬಿತ್ತನೆ ಮಾಡಬೇಕು ಅನ್ನೋದಾದರೆ ದಸರಾ ಪ್ಲ್ಯಾನ್ ಮಾಡ್ಕೊಂಡೆ ಮಾಡ್ತೀರಾ? ಮಾರ್ಚ್ ಏಪ್ರಿಲ್ಗೆ ಹಾಕ್ತಾರೆ ಸರ್. ಹಾಕಿದ ನಾವೇನ ಈ ಟೈಮ್ನಲ್ಲಿ ನವಂಬರ್ಗೆ ಹಾಕಿವಿ ಸರ್. ನೋಡೋಣ ಬರ್ತದೆ. ನಿಮಗೆ ಮುಂದೆ ಮಾರ್ಕೆಟ್ ಇರಬೇಕಲ್ವಾ, ಬೇಡಿಕೆ ಇರಬೇಕಲ್ಲ? ಬರ್ತದೆ ಸರ್, ಬೇಡಿಕೆ ಹೋಗ್ಲೈತೆ ಸರ್. 1 ವರ್ಷದ ಮಟನ ಟೈಮ್ ಒಟ್ಟು ಇದ್ದೇ ಇರ್ತದೆ ಸರ್ ಬೇಡಿಕೆ ಮಾತ್ರ. ಅದನ್ನ ಅಡುಗೆಗೆ ನಮ್ಮ ಭಾಗದೊಳಗೆ ಬಳಸೋದ್ ಕಡಿಮೆ? ಹಾಂ ಹೌದು ಸರ್, ನಮ್ಮ ಭಾಗದ ಕಡಿಮೆ ಸರ್. ಚೆನ್ನೈ, ಉಡುಪಿ, ಮಂಗಳೂರು ಆ ಕಡೆ ಎಲ್ಲ ಸಾಂಬಾರು ಪಲ್ಯ ಎಲ್ಲ ಅದಕ್ಕೆ ಉಪಯೋಗಿಸ್ತಾರೆ. ಅಲ್ಲಿಯವರೇ ಬರ್ತಾರೆ ಖರೀದಿಗೆ? ಇಲ್ಲ ಸರ್, ಇಲ್ಲಿ ಬ್ರೋಕರ್ಗಳು ಇರ್ತಾರೆ ಸರ್. ಎರ್ಪಮಳ್ಳಿ, ದಾವಣಗೆರೆ, ದುರ್ಗ, ಕೊಟ್ಟೂರು, ಅಲ್ಲೆಲ್ಲ ಬ್ರೋಕರ್ಗಳು ಸರ್. ಅವ್ರು ಬಂದು ಹೊಲ ಬಂದು ನೋಡ್ಕೊಂಡು ಹೋದ್ಮೇಲೆ ಅವರು ಮಾಲ್ ಬಂದತ್ತಲ್ಲಿ ನೋಡ್ಕೊಂತಾರೆ, ಅವ್ರು ರೇಟ್ ಮುಗಿಸ್ಕೊಂಡು ಹೋಗ್ತಾರೆ ಸರ್. ಅವ್ರು ಇಂಥ ದಿನ ಬರ್ತೀವಿ ಅಂತಂದು ಹೇಳ್ತಾರೆ ಸರ್. ಲಾರಿ ತಗೊಂಬಂದು ಲೋಡ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ತಗೊಂಡೋಗ್ತಾರೆ. ತೂಕ ಎಲ್ಲ ಇಲ್ಲೇ ಮಾಡ್ಕೊಳ್ತಾರೆ? ತೂಕ ಎಲ್ಲ ಬೊಮ್ಮಳಿ ಇಲ್ಲ ಸರ್, ಇಲ್ಲಿ ಇಲ್ಲ, ಬೇಬಿಟ್ಸ್ ಘಾಟಲ್ಲಿ ಬೊಮ್ಮಳಿಗೆ ಹೋಗ್ಬೇಕು, ಬೇಬಿಟ್ಸ್ ಘಾಟಿಗೆ. ಸೊ ನೀವು ಅಲ್ಲಿ ಬೊಮ್ಮಳಿಗೆನೆ ತೂಕ ಎಲ್ಲ ಮಾಡ್ಕೊಂಡು? ತೂಕ ಅಲ್ಲಿ ಬೇಬಿಟ್ಸ್ ಘಾಟ್ ಎಷ್ಟು 1 ಟನ್ ಆದ್ರೆ 1 ಲಕ್ಷ ರೂಪಾಯಿ, 10 ರೂಪಾಯಿ ರೇಟ್ ಆದ್ರೆ 10 ಅಂದ್ರೆ ದುಡ್ಡು ಇಲ್ಲೇ ಕೊಟ್ಟ ಮೇಲೆ ನಾವು ಲಾರಿ ಮುಂದಕ್ಕೆ ಆನ್ ಸ್ಪಾಟ್ ನಿಮಗೆ ಪೇಮೆಂಟ್ ಆಗ್ತದೆ? ಪೇಮೆಂಟ್ ಇಂದಲೇ. ಹಂಗಾಗಿ ನೀವು ಇದ್ರ ಮೇಲೆ ಮನ್ಸು ಮಾಡಿದ್ರಿ, ಲಾಭದಾಯಕವಾಗಿದೆ ಅಂತ. ಖರ್ಚು ಕಡಿಮೆ ಸರ್, ಲಾಭ ಹೆಚ್ಚಿಗೆ. ಈಗ ಇದನ್ನ ಬೆಳಿಬೇಕು ಅಂದ್ರೆ ಭೂಮಿಯ ಸಿದ್ಧತೆ ಏನೇನು ಮಾಡ್ಕೋಬೇಕು? ನೀವು ಬಳ್ಳಿ ಹಾಕಿರ್ತೀರಿ, ಎಷ್ಟು ಅಂತರ ಇರಬೇಕು, ಹೇಗೆ ನೋಡ್ ಸರ್? ಫಸ್ಟ್ ಸ್ಟಾರ್ಟಿಂಗ್ ಭೂಮಿಯ ಮಿದು ಮಾಡ್ಬೇಕು ಸರ್. ಎಲ್ಲದು ಹೊಲ ಮಿದು ಮಾಡಿದ್ರೆ ಆಮೇಲೆ ಪೂರಾ 5 ಅಡಿ ಅಗಲ ದಾಯ ಹೊಡಿಬೇಕು ಸರ್. ಗಿಡದಿಂದ ಗಿಡಕ್ಕೆ 2 ಅಡಿ ಅಗಲ ಊರ್ಬೇಕು ಸರ್, ಕುಂಬಳ ಬೀಜನ. ದಾಯದಿಂದ ಅಗಲ 5 ಅಡಿ ಹೊಡಿತೀವಿ ಸರ್ ನಾವು. 5 ಹೊಡೆದ್ಮೇಲೆ ಬೀಜದಿಂದ ಬೀಜಕ್ಕೆ 2 ಅಡಿ ಅಗಲ ಊರ್ಬೇಕು ಸರ್. ಊರಿದ್ಮೇಲೆ ಅದು ಕನಿಷ್ಠ 8 ದಿವಸ ಆದಮೇಲೆ ಮಳಿಕೆ ಸ್ಟಾರ್ಟ್ ಆಗುತ್ತೆ. ಈಗ ನೀವು ಶುರು ಮಾಡಿದ್ರಿ? ಶುರು ಮಾಡಿ ಸಲ ನಮ್ಮಲ್ಲಿ 25 ದಿವಸ ಆದ ಸಲ ಹಾಕಿ ಈಗೆಲ್ಲ 2 ಸ್ಪ್ರೇ ಮಾಡಿವಿ ಸರ್. ಈಗೆಲ್ಲ ಏನು ಹೂ ಬಿಡ್ತಾ ಇದೆಯಾ? ಹೂವು ಸ್ಟಾರ್ಟ್ ಆಗುತ್ತೆ ಸರ್. ಹೂವು 45 ದಿವಸ ಆದ್ಮೇಲೆ ಹೂವು ಸ್ಟಾರ್ಟ್ ಆಗ ಸರ್. ಆ ನಂತರ ಆಮೇಲೆ ಈಗ ನಾವು ನೆಕ್ಸ್ಟ್ ಟೈಮ್ ಗೊಬ್ಬರ ಹಾಕ್ಬೇಕು ಸರ್. ಗೊಬ್ಬರ ಹಾಕಿ ಸಾಲ್ ಮಾಡಿ ಹೆಚ್ಚಿನ ಪ್ರಮಾಣದ ನೀರು ಬೇಕು ಸರ್. ಬೇಕು ನೀರಿದೆ ಟೈಮ್ನಾಗ. ಆದ್ರೆ ಬೋರ್ ಹಾಕ್ಸಿದಿರಾ? ಬೋರ್ 2 ಅದ ಸರ್. ನೀರು ಚೆನ್ನಾಗಿ ಬೀಳುತ್ತೆ ನಿಮ್ಮ ಭಾಗದಲ್ಲಿ? ಏನು ಸಮಸ್ಯೆ? ಚೆನ್ನಾಗೈತೆ ಸರ್. ನೀರಿನ ಬಗ್ಗೆ ಡ್ಯಾಮ್ ಹತ್ರ ಇದೆ? ಡ್ಯಾಮ್ ಹತ್ರ ಇದೆ ಸರ್. ಈಗ ಕುಂಬಳವನ್ನು ಅಂದರೆ ಇದರಲ್ಲಿ ಏನಾದರೂ ರೋಗಗಳು ಬರುತ್ತೆ, ಸಮಸ್ಯೆಗಳಿದೆ, ಇದನ್ನೆಲ್ಲ ತಿಳ್ಕೊಂಡಿದ್ರ ಮೊದಲೆಲ್ಲ? ಹೌದು, ತಿಳ್ಕೊಂಡಿ. ಏನೇನು ರೋಗಗಳು ಬರುತ್ತೆ? ರೋಗಗಳ ಮುಟ್ಟು ರೋಗ ಬರುತ್ತೆ ಸರ್ ಪ್ರಮಾಣದಾಗ. ಅದಕ್ಕೆ ನಾವು ಕಾನ್ಪುರಡು M45 ಅಂತಂದು ಸ್ಪ್ರೇ ಮಾಡ್ತೀವಿ ಸರ್ ಫಸ್ಟಿಗೆ. ಅದು ಕಂಟ್ರೋಲ್ ಆಗ ಸರ್. ಕಂಟ್ರೋಲ್ ಆಗ್ತದೆ, ಕಂಟ್ರೋಲ್ ಆಗ್ತದೆ. ಇದ್ರ ಜೊತೆಗೆ ಈಗ ನಿಮ್ಗೆ ಇದು ಫಸ್ಟ್ನೇ ಪ್ರಯೋಗ ಇದು ನೀವು ಮಾಡ್ತಿರೋದು? ಫಸ್ಟ್ನೇ ಸರ್ ಪ್ರಯೋಗ ಕುಂಬಳ ಇದು. ಹೌದು ಸರ್. ನಿಮ್ಮ ನಿರೀಕ್ಷೆ ಈಗ ಎಷ್ಟು ಎಕರೆಯಲ್ಲಿ ಹಾಕಿದ್ರಿ ಇದನ್ನ? ನಾವು 3 ಎಕರೆಯಲ್ಲಿ ಹಾಕಿದ್ವಿ ಸರ್. 3 ಎಕರೆಯಲ್ಲಿ ಹಾಕಿದ್ದೀರಿ? ಎಷ್ಟು ಇಳುವರಿ ನಿರೀಕ್ಷೆ ಇದೆ ನಿಮಗೆ? ಕನಿಷ್ಠ ನಮ್ಮ ಫ್ರೆಂಡ್ ಹೇಳೋ ಪ್ರಕಾರ ಒಂದು 40-45 ಟನ್ ಬರ್ಬೋದಂತ ಅಂದಾಜು ಗಿಡ ನೋಡಿ ಹೇಳಿವೆ ಅಂತ ಸರ್. ನೋಡೋಕ್ಕದು ನಾವು ಮೆಂಟೇನ್ ಇನ್ನು 5 ಸಿನ ಮಾಡೋದು. ಈಗ ನಿಮಗೆ ಮಾರ್ಕೆಟ್ನಲ್ಲಿ ಇದು ಖರೀದಿ ಆಗ್ಬೇಕು ಅನ್ನೋದಾದ್ರೆ ಈಗ ಮೊದಲೇ ನೀವು ಖರೀದಿದಾರರೊಂದಿಗೆ ಒಪ್ಪಂದ ಮಾಡ್ಕೊಂಡಿರ್ತೀರಾ? ಹೇಗೆ ಮಾಲ್ ಬಂದ್ಮೇಲೆ ಸರ್? ಮಾಲ್ ಬಂದ್ಮೇಲೆ ಸಾಕಷ್ಟು ಮಂದಿ ಇರ್ತದೆ ಸರ್. ಖರೀದಿ ಮಾಡೋಕ್ಕ ತೊಂದರೆ ಏನಿಲ್ಲ. ತೊಂದರೆ ಇಲ್ಲ, ತೊಂದರೆ ಇಲ್ಲ, ತಗೊಂಡೋಗ್ತಾರೆ ಸರ್. ಅವರು ಈ ಟೈಮು 8 ರೂಪಾಯಿ ಆಗ್ಬೋದು, 10 ರೂಪಾಯಿ ಆಗ್ಬೋದು. ಮಾಲ್ ಏನಾರ ಸಾಟ್ ಇದಾತಂದ್ರೆ 15-16 ರೂಪಾಯಿ ತನಕ ಮಾರ್ಯಾರ ಸರ್ ಹಿಂದಿನ ವರ್ಷ. ಹೆಚ್ಚಿನ ಬೆಲೆ ಎಷ್ಟು ಸಿಕ್ಕಿದೆ? ಬೆಲೆ 16 ರೂಪಾಯಿ ತನ ಸಿಗುತ್ತೆ. ಕಡಿಮೆ ಅಂದ್ರೆ 8 ರೂಪಾಯಿ ಸಿಗುತ್ತೆ. ಕಡಿಮೆ ಅಂದ್ರೆ 8 ಲಾಸ್ಟ್ ಅಷ್ಟು ಸಿಕ್ಕಿದೆ. ಇಲ್ಲಿಂದ ಸ್ಟಾರ್ಟ್. ಏನಿಲ್ಲ, ಒಂದು 5 ಕೆಜಿ ಒಂದು ಕಾಯಿ 40 ರೂಪಾಯಿ ಅಂತ ಆಗೇ ಆಗುತ್ತೆ. ಆಗೇ ಆಗ. ಸರಿ, ಇದು ನಿಮ್ಮ ಇದು ಮೊದಲನೇ ಬೆಳೆ, ಈಗ ಹೌದು ಲಾಭದ ನಿರೀಕ್ಷೆಯಲ್ಲಿ ಇದೀರಿ? ಹೌದು. ಕಮರ್ಷಿಯಲ್ ಕ್ರಾಪ್ ಆಗಿ ಇದು ಫಸ್ಟ್ ಬೆಳಿತಾರೆ? ಮೊದಲೇ ಯಾವ್ದಾದ್ರು ಕಮರ್ಷಿಯಲ್ ಕ್ರಾಪ್ ಮಾಡಿದ್ರ? ಕಮರ್ಷಿಯಲ್ ಕ್ರಾಪ್ ಯಾವ್ದು ಮಾಡಿಲ್ಲ. ಎಲ್ಲ ಶೇಂಗಾ, ಮೆಕ್ಕೆಜೋಳ, ಸಜ್ಜಿ. ಶೇಂಗಾ ಎಷ್ಟು ಪ್ರಮಾಣದಲ್ಲಿ ಬೆಳಿತಾ ಇದ್ರಿ? ಶೇಂಗಾ 3 ಎಕರೆ ನಡುವೆ 78 ಚೀಲ ಬೆಳೆದು ನೋಡಿ ಸರ್. ಓಹೋ, 3 ಎಕರೆಯಲ್ಲಿ ಶೇಂಗಾ ಬೆಳಿತಾ ಇದ್ರಿ? ಶೇಂಗಾ ಬೆಳೆದು. ಈ ಶೇಂಗಾ ಈ ಭಾಗದೊಳಗೆ ಇಳುವರಿ ಚೆನ್ನಾಗಿ ಬರ್ತದೆ? ಇಳುವರಿ ಚೆನ್ನಾಗಿ ಬರುತ್ತೆ. ಎಷ್ಟು ಬರುತ್ತೆ ಎಕರೆಗೆ? 25 ಚೀಲ ಅಂತೂ ಕಡಿಮೆ ಬರಲ್ಲ ಸರ್ ಒಂದು ಎಕರೆಯಲ್ಲಿ. ಶೇಂಗಾ ಒಳ್ಳೆ ಬೆಲೆ ಸಿಗ್ತದ? ಒಳ್ಳೆ ಚೆನ್ನಾಗೈತೆ ಸರ್. 6,500 7,000 ತನಕ ಒಳ್ಳೆ ಬೆಲೆ ಸಿಗ್ತದೆ ಸರ್. ಶೇಂಗಾದಲ್ಲಿ ಏನು ಸಮಸ್ಯೆಗಳು ಈ ಭಾಗದಲ್ಲಿ? ಸಮಸ್ಯೆ ಅಂತ ಮುಟ್ರೋಗ, ಸ್ಟಾರ್ಟಿಂಗ್ ಮುಟ್ರೋಗ ಬರುತ್ತೆ, ಕಿಳಣಿ ರೋಗ ಅಂತ ಬರುತ್ತೆ, ಅದಕ್ಕೆಲ್ಲ ಸ್ಪ್ರೇ ಮಾಡ್ಕೋಬೇಕು. ಹಂಗಾದ್ರೆ ಒಂದು ಸ್ವಲ್ಪ ಉತ್ತರ ಹೆಚ್ಚಿಗೆ ಪ್ರಮಾಣದಲ್ಲಿ ಸ್ಪ್ರೇ ಮಾಡ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ಬರುತ್ತೆ. ಈಗ ಮಹೇಶ್ ಅವರೇ, ನೀವು ಒಬ್ಬ ಶಿಕ್ಷಕರ ಮಗ, ಹೌದಲ್ವಾ, ಕೃಷಿ ಒಳಗೆ ಹೊಸ ಹೊಸ ಪ್ರಯೋಗಗಳಾಗಿರ್ಬೋದು ಅಥವಾ ನಾನು ಬೇರೆ ಥರ ಮಾಡ್ಕೋಬೇಕು, ಈಗ ಒಂದು ಕಡೆಗೆ ತಜ್ಞರು ಹೇಳ್ತಾ ಇದ್ದಾರೆ ಆದಷ್ಟು ರಾಸಾಯನಿಕ ವಸ್ತುಗಳನ್ನು ಕಡಿಮೆ ಬಳಕೆ ಮಾಡಿ, ಸ್ಥಳೀಯವಾಗಿ ಸಿಗುವಂತಹ ತ್ಯಾಜ್ಯಗಳನ್ನೇ ಗೊಬ್ಬರಗಳನ್ನಾಗಿ ಮಾರ್ಪಾಡು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ, ಈ ಥರದ್ದು ಏನೋ ಪ್ರಯೋಗ ಮಾಡ್ತಿದ್ರೆ? ಇವಾಗ ಏನು ಸರ್, ಆ ಸರಿ ಒಂದು ಸರಿ ಆರ್ಗ್ಯಾನಿಕ್ ಇದು ಮಾಡಿದ್ವಿ ಸರ್ ಕೃಷಿ ಇದ್ರ ಬಗ್ಗೆ, ಅದು ಚೆನ್ನಾಗಿ ಬಂತು ಸರ್. ಈಗಿನ ಇದ್ರ ಪ್ರಕಾರ ಈಗ ಎಲ್ಲ ರೈತರು ನೋಡ್ತೀವಲ್ಲ ಸರ್, ಈಗ ತಾಣದು ಗೊಬ್ಬರ ಹಾಕೋದು, ಕೊಟ್ಟಿಗೆ ಗೊಬ್ಬರನ ಕಡಿಮೆಗೆ ಸರ್ ನಮ್ಮ ರೈತರು, ಕೊಟ್ಟಿಗೆ ಗೊಬ್ಬರನ ಒಟ್ಟು ಇದನ್ನ ಮಾಡಲ್ಲ, ಕೊಟ್ಟಿಗೆ ಗೊಬ್ಬರ ಬಳಕೆ ಕಡಿಮೆ ಇಲ್ಲ, ಅದು ರೇಟ್ ಆಗಿಬಿಡ ಸರ್. ಕೊಟ್ಟಿಗೆ ಗೊಬ್ಬರ ಒಂದು ಟ್ಯಾಕ್ರಿಗೆ 5,000 ರೂಪಾಯಿ. ನಿಮ್ಮ ಭಾಗದ ಒಳಗಡೆಗೆ ಡೈರಿ ಇರೋದ್ರಿಂದ ದನ ಕರುಗಳು ಇದಾವೆ? ಕೊಟ್ಟಿಗೆ ಗೊಬ್ಬರ ಸುಲಭವಾಗಿ ಸಿಗುತ್ತೆ? ನಾವು ದನಗಳು ಇಲ್ದಾರಂತೂ ಕೊಡ್ಬೇಕಲ್ಲ ಸರ್. ದನ ಇದ್ದಾರ ಅವ್ರು ಕೊಟ್ಟಿಗೆ ಗೊಬ್ಬರ ಹಾಕ್ತಾರ ಸರ್, ರೈತರು ಹಾಕ್ತಾರ ಸರ್, ಹೊಲಗಲ್ಲೇ ಹಾಕ್ತಾರ ಸರ್. ಸೊ ನೀವು ದನ ಕರುಗಳು ಸಾಕೊಂಡಿದ್ರಿ? ಈಗ ಒಂದು 10 ವರ್ಷ ಆಯ್ತು ಸರ್. ನಾವು ಅದಕ್ಕಿಂತ ಮುಂಚೆಲ್ಲಿ ದನ ಕರುಗಳು ಇದ್ದು ಸರ್, ನಮ್ಮ ಹೊಲದ ಮನೆ ಫೀಲ್ಡ್ಗೆ ಸಾಕಾಗ್ಬಿಡ್ತೇವೆ, ಹಂಗಾಗಿ ನಾವು ಮಾರಿಬಿಟ್ಟು ಸರ್ ದನ ಕರುಗಳು ಬಿಟ್ಬಿಟ್ಟಿದ್ರಿ. ಈಗ ಹೊಲಕ್ಕೆ ಏನಾದರೂ ಬೇಕು, ಟ್ರ್ಯಾಕ್ಟರ್ಗಳೇ? ಅದ ಸರ್, ಟ್ರ್ಯಾಕ್ಟರ್ ಬೇಕು ಸರ್. ಟ್ರ್ಯಾಕ್ಟರ್ನೇ ಟ್ರ್ಯಾಕ್ಟರ್ ತಂದಿದ್ದೀರಾ? ಟ್ರ್ಯಾಕ್ಟರ್ ಇಲ್ಲ ಸರ್, ತಂದಲ್ಲ ಸರ್. ಈಗ ನಿಮ್ಮ ಕೃಷಿಗೆ ಆಳುಗಳನ್ನೇ ಡಿಪೆಂಡ್ ಆಗಿದ್ರಿ ಹೆಂಗಾರೆ ನೀವು? ನಾವು ಮಾಡೋದು ನೀರು ಕಟ್ತೀವಿ ಸರ್, ಸ್ಪ್ರೇ ಮಾಡ್ಕೊಂತೀವಿ ಅಷ್ಟ, ಇನ್ನುಳಿಕೆಲ್ಲ ಆಳಿಲ್ಲ ಪೇಮೆಂಟ್. ಶೇಂಗಾ ಮತ್ತೇನು ಬೆಳಿತೀರಿ ನೀವು? ಮತ್ತೆ ಮೆಕ್ಕೆಜೋಳ ಬೆಳಿತೀವಿ ಸರ್. ಮೆಕ್ಕೆಜೋಳ ಎಷ್ಟು ಎಕರೆಯಲ್ಲಿ ಬೆಳಿತೀರಿ? ಮೆಕ್ಕೆಜೋಳ 329. ಇಳುವರಿ ಚೆನ್ನಾಗಿ ಬರ್ತದೆ? ಚೆನ್ನಾಗಿ ಬರುತ್ತೆ. ಅದು ಒಂದು ಎಕರೆಯಲ್ಲಿ 25 ಕ್ವಿಂಟಲ್ ಮಟ್ಟ ತೆಗ್ದೀವಿ ಸರ್, ಒಳ್ಳೆ ಇಳುವರಿ ಸರ್. ಒಂದು ಅದು 3 ಎಕರೆಗೆ ಆದರೂ 76 ಕ್ವಿಂಟಲ್ ಆಯ್ತು ಸರ್ ಇಳುವರಿ. ಎಲ್ಲಿ ಕಡುತ್ತೀರಿ? ಕೊಡ್ತೀರಿ? ಕೊಟ್ಟಿದ್ದು ಇಲ್ಲೇ ಇಲ್ಲೇ ಬರ್ತಾರೆ ಸರ್, ಮಾರ್ಕೆಟ್ ಖರೀದಿ ಊರಲ್ಲೇ ಖರೀದಿ ಸರ್, ಇಲ್ಲೇ ತಗೊಂಡು ಹೋಗ್ತಾರೆ. ಮೆಕ್ಕೆಜೋಳ ಏನು ರೇಟ್ ಸಿಗುತ್ತೆ ನಿಮಗೆ? ಅದು 2,300 ತನ 500 ತನ ಇತ್ತು ಸರ್, ಈ ಕಡಿಮೆಗೆ ಸರ್. 2,200-300 ತನ ಐತೆ ಸರ್ ರೇಟ್. ಓ ಸಿಗುತ್ತೆ, ಸಿಗುತ್ತೆ. ನಿಮ್ಮ ಪ್ರಕಾರ ಯಾವ ಬೆಳೆ ಹೆಚ್ಚು ಲಾಭದಾಯಕ ಅನಿಸಿದೆ? ಒಳ್ಳೆ ಪಾರಂಪರಿಕ ಬೆಳೆಗಳಲ್ಲಿ ಭತ್ತ ಚೆನ್ನಾಗೈತೆ ಸರ್, ಈಗ ಒಳ್ಳೆ ರೇಟ್. ಈಗ 2,000 ರೂಪಾಯಿ ಇರೋದ್ರಿಂದ ಭತ್ತ ಪರವಲ್ಲ ಸರ್, ಒಳ್ಳೆ ಲಾಭ ಕೈದ ಸರ್. ಭತ್ತ ಬೆಳಿತಾಯಿದ್ರಿ ನೀವು? ಬೆಳಿತೀವಿ ಸರ್. ಎಷ್ಟು ಎಕರೆಯಲ್ಲಿ ಬೆಳಿತಾಯಿದ್ರಿ ಭತ್ತ? ಒಂದು 2 ಎಕರೆಯಲ್ಲಿ ಬೆಳಿತೀವಿ ಸರ್, 2 ಎಕರೆಗೆ 80 ಚೀಲ ಆಗುತ್ತೆ ಸರ್, 40 ಚೀಲ ತೆಗಿತೀವಿ ಸರ್. ಅಷ್ಟು ಮಾರಾಟ ಮಾಡ್ತೀರಿ? ಇಲ್ಲ ಸರ್, ನಿಮಗೆ ಮನೆಯಲ್ಲಿ ಊಟಕ್ಕೆ 10 ಚೀಲ ಉಳ್ಸ್ಕೊಂತೀವಿ ಸರ್, ಊಟಕ್ಕೆ ಉಳ್ಸ್ಕೊಂಡ ಮೇಲೆ ಆಮೇಲೆ ಮತ್ತೆ ಉಳ್ಕಿದ ಮಾಲ ಮಾರ್ಕೆಟ್ಗೆ. ಭತ್ತದಲ್ಲಿ ಯಾವ ತಳಿ ನೀವು ಸೋನಾ ಮಸೂರಿ ಬೆಳಿತೀರೋ ಅಥವಾ ಗಂಗಾ ಕಾವೇರಿ ಸರ್? ಅರಣ್ಯರ್ ಅಂತ ಗಂಗಾ ಕಾವೇರಿ ಮುಂಚೆ ಇತ್ತು ಸರ್, ಅದು ಈಗ ಹಾಕಲ್ಸಿ. ಗಂಗಾ ಕಾವೇರಿ ವಿಶೇಷ ಏನು? ಗಂಗಾ ಕಾವೇರಿ ಊಟಕ್ಕೆ ಚೆನ್ನಾಗಿ ಬರ ಸರ್, ಶುಗರ್ ಇದ್ದವರಿಗೆ ಒಂದು ಸ್ವಲ್ಪ ಉತ್ತಮ ಉತ್ತಮ ಉತ್ತಮ ಅಂತ. ಅದು ಹೇಗೆ ಡಿಸೈಡ್ ಮಾಡ್ತೀರಿ ನೀವು ಅದನ್ನ? ಇಲ್ಲ ಸರ್, ಹೇಳಿದ್ರು ಇವ್ರು ಡಾಕ್ಟರ್ ಒಂದು ಸ್ವಲ್ಪ ಹೇಳಿದ ಇದ್ರ ಪ್ರಕಾರ ಉತ್ತಮ ಗಂಗಾ ಕಾವೇರಿ ಅಂತ ಹೇಳಿದ್ರು. ಈಗ ಎಲ್ಲ ಬೆಳೆದೆಲ್ಲ ಅದ ಸರ್, ಈಗ ಬೆಳೆ ನಿಮ್ಮ ಸುತ್ತಮುತ್ತಲ ಎಲ್ಲ ಕೆಲವರು ಆರ್ನೇರ್ ಜಾಸ್ತಿ ಬೆಳಿತಾರೆ? ಆರ್ನಾರ್ ಇಲ್ಲ ಸರ್, ಅವಾಗ ಇತ್ತು ಸರ್, ಆರ್ನಾರ್ ಇಲ್ಲಿ ಬೆಳೆದಿದ್ವಿ ಈಗ. ಅಲ್ಲ, ನಿಮ್ಮ ಗ್ರಾಮದ ಒಳಗಡೆಗೆ ರೈತರು ಆರ್ನೇರ್ ಬೆಳೀತಾ ಇದ್ದಾರೆ? ಆರ್ನಾರ್ ಇಲ್ಲ ಸರ್, ಕಮ್ಮಿ ಮಾಡಿದ್ದಾರೆ. ಗಂಗಾ ಕಾವೇರಿನೇ ಜಾಸ್ತಿ ಆಗ್ತಾರೆ. ಈ ಭತ್ತದಲ್ಲಿ ನಿಮ್ಮ ಭಾಗದೊಳಗಡೆಗೆ ಏನು ಸಮಸ್ಯೆಗಳು, ರೋಗಗಳು? ರೋಗಗಳು ಏನು ಇದೆ ಸರ್, ಈಗ ಕೀಟಾಣುಗಳು ಬರ್ತಾವೆ ಸರ್, ಅದು ಬರ್ತಾವೆ. ಮತ್ತು ಸ್ಪ್ರೇ ಮಾಡ್ಕೋಬೇಕು ಸರ್, ಅದನ್ನ ಕೆಂಪು ರೋಗ ಅಂತ ಬರುತ್ತೆ ಸರ್ ಭತ್ತಕ್ಕೆ, ಅದಕ್ಕೆ ಸ್ಪ್ರೇ ಮಾಡ್ಕೋಬೇಕು ಸರ್. ಈಗ ಅವಾಗ ಅದಾ ರೋಗ ಬಂದಮೇಲೆ ಭಾರಿ ಲಾಸ್ ಆಗುತ್ತೆ ಸರ್ ರೈತರದ್ದು. ಈಗ ಒಟ್ಟು ಸರ್ ಈಗ ರೈತರು ತಮ್ಮ ಯಾವುದೇ ಬೆಳೆಗಳನ್ನು ಬೆಳೆದ್ರೆ ಒಳ್ಳೆ ಇಳುವರಿ ಬರಬೇಕು ಅನ್ನೋದ್ರೆ ಮಣ್ಣಿನ ಗುಣಮಟ್ಟ ಬಹಳ ಮುಖ್ಯ. ಮಣ್ಣಿನ ಪರೀಕ್ಷೆ ಮಾಡೋದೆಲ್ಲ ಮಾಡ್ತೀರಾ ನೀವೆಲ್ಲ? ಮಾಡಿವಿ. ಯಾವಾಗ ಮಾಡಿಸಿದ್ರು? ಎರಡು ವರ್ಷ ಆಗ್ತದೆ ಮಾಡಿಸಿ. ಹ್ಞೂ. ಮಣ್ಣಿನ ಆರೋಗ್ಯ ಕಾರ್ಡ್ ಕೊಟ್ಟಿದ್ದಾರಾ ನಿಮಗೆ? ಕೊಟ್ಟಿದ್ದಾರೆ. ಈಗ ಅದನ್ನು ಫಾಲೋ ಅಪ್ ಮಾಡ್ತೀರಾ ಹೇಗೆ ನೀವು? ಇಲ್ಲ ಮಾಡ್ತೀವಿ ಸರ್, ಬಂದ ಎರಡು ವರ್ಷಕ್ಕೊಂದ್ಸರಿ ಚಿಲ್ಲ ನೋಡ್ರಿ, ವರ್ಷಕ್ಕೊಂದ್ಸರಿ ಮಾಡಿಸ್ಲೇಬೇಕು ಸರ್ ಅದನ್ನ. ಈಗ ಅನಿವಾರ್ಯ ಇಲ್ಲದಾಗ ಎರಡು ವರ್ಷಕ್ಕೊಂದ್ಸರಿ. ಆ ಎರಡು ವರ್ಷದ ರಿಪೋರ್ಟ್ ಏನು ಹೇಳ್ತು ನಿಮ್ಮ ಮಣ್ಣಿನ? ಚೆನ್ನಾಗೈತೆ ನಮ್ಮ ಇದು. ಅಲ್ಲ ಏನು ಕೊಡಬೇಕು, ಯಾವ ಬೆಳೆಗೆ ಏನೇನು ಕೊಡಬೇಕು ಅಂತ ಒಂದು ಗೈಡ್ಲೈನ್ಸ್ ಇರ್ತದ? ಗೈಡ್ಲೈನ್ಸ್ ಹೇಳ್ತಾರೆ ಸರ್ ಅವರು. ಚೆಕ್ ಮಾ ಎಲ್ಲ ಮೂಲಿ ಮೂಲಿ ಎಲ್ಲ ಮಣ್ಣು ತಕೊಂಡು ಅದನ್ನೆಲ್ಲ ಒಂದು ಎಲ್ಲ ಪೂರ ದುಂಡು ಮಾಡಿಕೊಂಡು ಮತ್ತೆ ನಾಲ್ಕು ಭಾಗ ಮಾಡಿಕೊಂಡು ನಾಲ್ಕು ಭಾಗ ಮಾಡಿ ಮತ್ತೆ ಒಂದು ಭಾಗ ತಕೊಂಡು ನಾವು ಇದು ಕಳಿಸ್ತೀವಿ ಸರ್. ಅದು ಎಷ್ಟು ದಿನದಲ್ಲಿ ಬಂತು ನಿಮ್ಗೆ ರಿಪೋರ್ಟ್? 8 ದಿವಸ ಬೇಕು ಸರ್ ರಿಪೋರ್ಟ್ ಬರೋಕೆ. ಈಗ ಅದೇ ರಿಪೋರ್ಟ್ ಮೇಲೆ ನಿಮ್ಮ ಕೃಷಿ ನಿಂತಿದೆಯಾ? ಅವರು ಹೇಳ್ತಾರೆ ಸೀಗ, ಅವ್ರು ಏನಾರ ಹಿಂಗ ಇದೈತಪ್ಪ ಅಂದ್ರೆ ಇದು ಮಾಡ್ರಿ ಅದ್ ಮಾಡ್ರಿ ಅಂತ ಒಂದು ಕೃಷಿ. ಅಲ್ಲ ನೀವು ಅದನ್ನು ಫಾಲೋ ಅಪ್ ಮಾಡ್ತಾ ಇದೀರಾ? ಹೇಗೆ ಮಾಡ್ತೀವಿ? ಮಣ್ಣಿನ ಪರೀಕ್ಷೆ ಮಾಡಿರೋದ್ರಿಂದ ನಿಮ್ಗೆ ಯಾವ ರೀತಿ ಉಪಯೋಗ ಆಯ್ತು ಹೇಳಿ? ಚೆನ್ನಾಗೈತೆ ಸರ್. ಅಲ್ಲ ಸರ್, ಈಗ ಅದು ಉಪಯೋಗ ಐತೆ ಸರ್, ಅದು ಆ್ಯಕ್ಚುಲಿ ನೋಡ್ರಿ ಕೊಟ್ಟಿಗೆ ಗೊಬ್ಬರನ ಹೆಚ್ಚಿಗೆ ಪ್ರಮಾಣದ ಉಪಯೋಗಿಸ್ಬೇಕು ಸರ್ ಅದನ್ನ. ಈಗ ಸರ್ಕಾರ ಗೊಬ್ಬರನ ಕಡಿಮೆ ಪ್ರಮಾಣದಲ್ಲಿ ಹಾಕ್ಬೇಕಾಗ ಸರ್. ಹಂಗೆ ಸರ್, ಅದು ಮತ್ತೆ ಈಗ ಕೊಟ್ಟಿಗೆ ಗೊಬ್ಬರ ಹಾಕಿರೋ ಫಲವತ್ತಾದ ಭೂಮಿ ಒಳ್ಳೆ ಚೆನ್ನಾಗಿ ಇದಾಕ ಸರ್, ಕೆಡೋದಲ್ಲ ಸರ್, ಭೂಮಿ ಕೆಡೋಲ್ಲ. ಈಗ ಸರ್ಕಾರ ಗೊಬ್ಬರ ಹಾಕಿ ಹಾಕಿ ಎಲ್ಲ ಭೂಮಿ ಇದಾಗ್ಬಿಟ್ಟವೆ ಸರ್ ಈಗ. ಆದರೂ ನೀವು ಈಗ ಕೊಟ್ಟಿಗೆ ಗೊಬ್ಬರದ ಕಡೆಗೆ ಬರ್ತಾ ಇಲ್ಲ? ಇಲ್ಲ ಸ್ವಲ್ಪ ಕಡಿಮೆ ಸರ್ ನಮ್ದು. ಕಟ್ಟಿಗೆ ಗೊಬ್ಬರ ಅಂದ್ರೆ ಮತ್ತೀಗ ಕೊಂಡು ಇದು ಮಾಡ್ಬೇಕು, ದನಗಳು ಇರ್ತವೆ ನಮ್ದು. ಆ ರೀತಿಗಾಗಿ ನಾವು ಮತ್ತೆ ಸರ್ಕಾರ ಗೊಬ್ಬರಕ್ಕೆ ಇದಾಗಿದೆ. ಒಳ್ಳೆಯದು ಮಹೇಶ್ ಅವರೇ, ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ಹಗರಿಬೊಮ್ಮನಹಳ್ಳಿ ಗ್ರಾಮ ತಾಲೂಕಿನ ಮಾಲವಿ ಗ್ರಾಮದ ಜಿ ಮಹೇಶ್ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈ ಸಂದರ್ಶನದ ಸಂದರ್ಶಕರು ಸೋಮೇಶ್ ಉಪ್ಪಾರ್. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪ್ಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 ಅಥವಾ 15 ಡೇಸ್ ನಂತರ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪ್ಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಈಗ ಕೇಳೋಣ ಕೆಲವು ಕೃಷಿ ಗೀತೆಗಳನ್ನ. ಬೆಳೆಯುವ ಗುಣವಿರುವ ಜೋಳ, ಬರನೀಗಿ ಬೆಳೆಯುವ ಗುಣವಿರುವ ಜೋಳ, ಬರಗಾಡಿನ ಬಂಟೆ ಇದಕ್ಕೆ ಎನ್ನುವರು ಕೇಳ, ಬರಗಾಡಿನ ಬಂಟೆ ಇದಕ್ಕೆ ಎನ್ನುವರು ಕೇಳ, ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುತ್ತಿನಂಥ ಕಾಳ, ನೀಡುತ್ತಿದೆ ನಮಗೆಲ್ಲ ಮುತ್ತಿನಂಥ ಕಾಳ. ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು